ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು. ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಆಕಾಶವಾಣಿ ವಿಜಯಪುರ, ಸಮಯ ಸಾಯಂಕಾಲದ 6:56:09. ಇನ್ನು ಮುಂದೆ ಕೇಳಿ, ವಿಜಯಪುರ ಜಿಲ್ಲೆಯಲ್ಲಿ ನಾಳೆ ನಡೆಯಲಿರುವ ಕೋವಿಡ್ ಲಸಿಕಾ ಅಭಿಯಾನದ ಕುರಿತು ನೋಡಲ್ ಅಧಿಕಾರಿಯಾಗಿರುವ ಡಾಕ್ಟರ್ ಮಹೇಶ್ ನಾಗರಬೆಟ್ಟ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಮಹೇಶ್ ನಾಗರಬೆಟ್ಟ ಅಂತ. ಜಿಲ್ಲಾ ನೋಡಲ್ ಅಧಿಕಾರಿಗಳು, ಲಸಿಕಾ ಕಾರಣ ಕೋವಿಡ್ ಲಸಿಕೆಯ ನೋಡಲ್ ಅಧಿಕಾರಿಗಳು. ನಮ್ಮ ಜಿಲ್ಲೆಯಲ್ಲಿ ಈಗ ತಮಗೆ ಗುರುತಿರುವ ಹಾಗೆ ನಾಳೆ ಅಂದ್ರೆ 17/9/2021 ನಡೆಯುವ ಮಹಾಮೇಳ ಕರ್ನಾಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಕುರಿತು 2 ದಿನ ಮುಂಚಿತವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಂಡು ನಮಗೆ ಇರುವಂತ ಟಾರ್ಗೆಟ್ ಪಾಪ್ಯುಲೇಷನ್ ನಮಗೆ 16,59,746 ನಮ್ಮ ಗುರಿ. ಅದರಲ್ಲಿ ಈಗಾಗಲೇ 1ನೇ ಡೋಸ್ ಅನ್ನು 10,16,500 ಹಾಗೂ 2ನೇ ಡೋಸ್ 2,91,000 ತೊಗೊಂಡಿದ್ದೇವೆ. ಅದೇ ರೀತಿ ನಾವು ನಾಳೆ ಜಿಲ್ಲಾಧಿಕಾರಿಗಳು ಹಾಗೂ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಇಲಾಖೆಯ ಪ್ರಮುಖ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಬಿಡುವಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು 3 ಸರ್ವೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಂತ ಪಿಂಚಣಿ ನಡೆಸಿಕೊಂಡಿದ್ದಾರೆ. ಹಾಗೂ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಇಲಾಖೆಯ ಪ್ರಮುಖ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಬಿಡುವಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು 3 ಸರ್ವೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಂತ ಪಿಂಚಣಿ ನಡೆಸಿಕೊಂಡಿದ್ದಾರೆ. ಹಾಗೂ ಅದೇ ರೀತಿ ನಮ್ಮ ಡಿಸಿ ಸರ್ ಹಾಗೂ ನಮ್ಮ ಸರ್ 2 ದಿನಗಳ ಮುಂಚಿತವಾಗಿಯೂ ನಮ್ಮ ಹೊಸ ಜಿಲ್ಲಾ, ಹೊಸ ತಾಲೂಕು ಮತ್ತು ಹಳೆಯ ತಾಲೂಕುಗಳನ್ನು ಒಳಗೊಂಡು ಎಲ್ಲ ತಾಲೂಕಿನಲ್ಲಿ ಒಂದು ವೇಳಾಪಟ್ಟಿ ತಯಾರಿಸಿ ಎಲ್ಲ ಇಲಾಖೆಗಳ ಪ್ರಮುಖರನ್ನು ಕರೆದುಕೊಂಡು ನಮ್ಮ ಕ್ರಿಯಾ ಯೋಜನೆ ಹಾಗೂ ಏನು ಮುಂಜಾಗ್ರತೆ ಯಾವ ರೀತಿಯ ತಯಾರಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹಾಗೂ ಇದರದಿಂದ ಅದನ್ನು ಯಾವ ರೀತಿಯಿಂದ ನಾವು ಯಶಸ್ವಿಗೊಳಿಸಬೇಕಂತ ಹೇಳಿಕೆಯಿಂದ ಎಲ್ಲ ತಾಲೂಕುಗಳಲ್ಲಿ ಪರ್ಸನಲ್ಲಿ ಎಲ್ಲ ಚಿಂತು ಮಾಡಿ ಎಲ್ಲ ಅಧಿಕಾರಿಗಳೊಂದೇ ಸಭೆ ಮಾಡಿ ಅದು ವಾಟೆವರ್ ಈಗ ಮಾಡಿದಂತ ಕೆಲಸದ ಬಗ್ಗೆ ಹಾಗೆ ಮುಂದೆ ಬರುವಂತಹ ಚಾಲೆಂಜಸ್ ಬಗ್ಗೆ ಆಯಿತು ಅದನ್ನು ವಿಸ್ತಾರವಾಗಿ ಒಂದು ಕಾರ್ಯಕ್ರಮವನ್ನು ಸಭೆಯನ್ನು ಮಾಡಿ ಯಶಸ್ವಿ ಮಾಡಲು ಬಹಳ ಸಹಕಾರ ಮಾಡಿದ ನಮ್ಮ ಇಲಾಖೆಗೆ ಹಾಗೂ ನಮ್ಮ ಇಲಾಖೆಗೆ ಅವರ ಅಧ್ಯಕ್ಷತೆ ಮೇರೆಗೆ ನಾವು ಕೆಲವೊಂದು ಸಭೆಗಳನ್ನು ಕೈಗೊಂಡಿದ್ದಾಗಿದೆ. ಈಗ ನಮಗೆ ಹೇಳಬೇಕಂದ್ರೆ ನಾಳೆಯ ಒಂದು ವ್ಯಾಕ್ಸಿನ್ ಮೇಳದ ನಮಗೆ ಸಿವಿಸಿ ಅಂತೀವ ನಾವು ಆ ಕೋವಿಡ್ ಸೆಂಟರ್ 544 ಒಂದು ಐಡೆಂಟಿಫೈ ಮಾಡಿದ್ದೇವೆ. ಆ 544 ಐಡೆಂಟಿಫೈ ಆಗಿದ್ದು ಎಲ್ಲವೂ ನಾಳೆ ಬೆಳಗ್ಗೆ ಸರ್ ಅಪ್ಪಣೆ ಮೇರೆಗೆ ನಾವು ಜನರಿಗೆ ಒಂದು ಅನುಕೂಲವಾಗಲಿ ಅಂತ ಹೇಳಿದ ಬೆಳಗ್ಗೆ 7 ಗಂಟೆಯಿಂದಾನೇ ಹಮ್ಮಿಕೊಳ್ಳಲು ಆದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಎಲ್ಲ ಕ್ರಮಗಳನ್ನು ಎಲ್ಲ ತಾಲೂಕಾ ಮಟ್ಟ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಯ್ತು, ಆಮೇಲೆ ನಮ್ಮ ತಾಲೂಕಾ ಆಸ್ಪತ್ರೆಗಳಾಯ್ತು ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಉಪಕೇಂದ್ರಗಳು ಎಲ್ಲದರಲ್ಲಿನೂ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಮಾಡುವ ಮುಖಾಂತರ ವ್ಯಾಕ್ಸಿನೇಷನ್ ಅಳವಡಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ಇದರಲ್ಲಿ ಎನ್ಜಿಒ ಕೆಲವೊಂದು ಎನ್ ಜಿ ಓಸ್ ಹಾಗೂ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನಮಗೆ ವ್ಯಾಕ್ಸಿನೇಟರ್ಸ್ ಅನ್ನ ಮತ್ತು ಡಾಟಾ ಆಪರೇಟರ್ಸ್ ಅನ್ನ ನಮಗೆ ಒಂದು ದಿನದ ಇದರ ಮಟ್ಟಿಗೆ ನಮ್ಮ ಸಿಬ್ಬಂದಿ ಸಹಾಯ ಕೂಡ ಮಾಡಿದ್ದಾರೆ. ಅದೇ ರೀತಿ ವಿವಿಧ ಇಲಾಖೆ ಏನಾಯಿತು, ಅದೇ ರೀತಿ ಮೊಬೈಲ್ನಲ್ಲಿನೂ ನಾವು ಮಾಡುವಂತ ಒಂದು ಕ್ರಿಯಾ ಯೋಜನೆ ಇದೆ. ಮೊಬೈಲ್ ಅಂದ್ರೆ ಎಲ್ಲಿ ಎಲ್ಲಿ ನಾವು ಜನರದ ಮಟ್ಟಿಗೆ ಜನರ ಬಲ್ಲಿಯೇನೆ ಹೋಗಿಕೇಶಿಂದ ನಾವು ಈಗ ಮಾಡುವಂತ ಒಂದು ಆದೇಶನೂ ಸರ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೆಲವೊಂದು ಸ್ಲಮ್ಸ್ ಏರಿಯಾ ಆಯ್ತು, ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಏರಿಯಾ ಆಯ್ತು, ಇಲ್ಲಿ ಎಲ್ಲಾನು ಮೊಬೈಲ್ ಮುಖಾಂತರ ನಾವು ವ್ಯಾಕ್ಸಿನೇಷನ್ ಡ್ರೈವ್ ಮಾಡುವಂತ ಒಂದು ಇದು ಇದೆ, ಕಾರ್ಯಕ್ರಮನೂ ಇದೆ. ಅದೇ ರೀತಿಯಾಗಿ ನಾವು ಹೇಳಬೇಕಂದ್ರೆ ನಮ್ಮ ರೂರಲ್ ನಲ್ಲೇ ಒಂದು 96 ಬಿಜಾಪುರದಲ್ಲಿ, ಆಮೇಲೆ ಅರ್ಬನ್ ನಲ್ಲಿ 18 ಎವರಿ ನಮ್ಮ ಒಂದು ಪ್ರಾಥಮಿಕ ಆರೋಗ್ಯಕ್ಕೆ ಒಂದು ವೆಹಿಕಲ್ ಅನ್ನು ಸರ್ ಆದೇಶದ ಮೇರೆಗೆ ಒಂದು ವೆಹಿಕಲ್ ಅನ್ನು ನಾವು ನೀಡಿದ್ದೇವೆ. ಆ ವೆಹಿಕಲ್ ನಿನ್ನೆ ವ್ಯಾಕ್ಸಿನೇಟರ್ಸ್ ಅನ್ನು ಇದು ಮಾಡ್ಕೊಂಡು ಹೋಗ್ಬೇಕು, ಆಮೇಲೆ ನಮ್ಮ ವ್ಯಾಕ್ಸಿನ್ ಗಳನ್ನು ಕ್ಯಾರಿ ಮಾಡಿಕೊಂಡು ಸ್ಥಳ ನೀರು ಸ್ಥಳಕ್ಕೆ ಇನ್ನ ಟೈಮ್ನಲ್ಲಿ ಇನ್ನ ಇದರಲ್ಲಿ ಅದನ್ನ ಆ ಇದಕ್ಕೆ ಮುಖ್ಯ ಒಂದು ನಾವು ಈ ಮ್ಯಾಕ್ರೋ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಇದರಲ್ಲಿ ಎಲ್ಲ ಸಮುದಾಯದ ಎಲ್ಲ ನಮ್ಮ ಪ್ರತಿನಿಧಿಗಳನ್ನ ಹಾಗೂ ಎಲ್ಲ ಇನ್ಫ್ಲುಯೆನ್ಸರ್ಸ್ ಏನಾಗಿದ್ದಾರೆ ಎಲ್ಲರೂ ನಾವು ಒಂದು ಸಭೆಗಳನ್ನು ಹಂತವಾಗಿ ಸಭೆನೂ ಆಗಿದ್ದೇವೆ. ಆ ರೀತಿಯನ್ನು ಮಾಡಿ ನಾವು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಈ ಯಶಸ್ವಿ ಆಗಲು ನಾವು ಪ್ರಯತ್ನ ಮಾಡ್ತೀವಿ ಹಾಗೂ ಜಯಿಸಿರುವ ವಿಶ್ವಾಸ ತಮ್ಮಲ್ಲಿ ಹೇಳ್ಬೋದು. ಮಳೆ ಇರುವಂತ ಈ ಮಹಾಮೇಳಕ್ಕೆ ನಮ್ಮ ಜಿಲ್ಲೆಗೆ 100,000 ಲಸಿಕೆ ಮಾಡುವಂತ ಒಂದು ಗುರಿ ಅಂತ ನಿಗದಿಪಡಿಸಿದ್ದಾರೆ. ಅದನ್ನು ನಾವು ಯಶಸ್ವಿಗೊಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ ಎಂದು ಹೇಳಿ. ಇದುವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ನಾಳೆ ನಡೆಯಲಿರುವ ಕೋವಿಡ್ ಲಸಿಕಾ ಅಭಿಯಾನದ ಕುರಿತು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ನಾಗರಬೆಟ್ಟ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೊಂದಿಗೆ ಸಾವಯವ ದ್ರವರೂಪದ ಗೊಬ್ಬರಗಳು ಕುರಿತು ಮಾತುಕತೆ. ಸಂದರ್ಶಕರು ಆರ್ಎಸ್ ಚಾಂದಕೌಟೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಇಂದಿನ ಈ ಕಿಸಾನ್ ಮಣಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಾವಯವ ಕೃಷಿಯಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಸಾವಯವದಲ್ಲಿ ಯಾವ ಯಾವ ದ್ರವರೂಪದ ಗೊಬ್ಬರಗಳಿದಾವ, ಯಾವ ರೀತಿ ನಾವು ಉತ್ಪಾದನೆ ಮಾಡಬೇಕು, ಯಾವ ರೀತಿ ನಾವು ಬಳಕೆ ಮಾಡಬೇಕು, ಇವೆಲ್ಲದರ ಕುರಿತು ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇಂದು ತಾವು ಈ ಸಾವಯವ ಕೃಷಿಯಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ತಿಳಿಸ್ತಾ ಇದ್ದೀರಿ, ಅದಕ್ಕೂ ಮುಂಚೆ ನಮ್ಮ ರೈತರಿಗೆ ತಮ್ಮ ಒಂದು ಪರಿಚಯ. ಸರ್, ನನ್ನ ಹೆಸರು ಡಾಕ್ಟರ್ ವಿಜಯ್ ಮಹಾಂತೇಶ್ ಅಂತ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವಿಸ್ತರಣಾ ನಿರ್ದೇಶನಾಲಯ ಅಂತ ಒಂದು ವಿಭಾಗ ಇದೆ. ಅದರದ್ದು ಕರ್ತವ್ಯ, ಅದ್ರ ಕೆಲಸಗಳು ಏನಪ್ಪ ಅಂದ್ರೆ ರೈತರಿಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಈ ವಿಸ್ತರಣಾ ನಿರ್ದೇಶನಾಲಯ ಕಾರ್ಯ ನಿರ್ವಹಿಸ್ತಾ ಇದೆ. ಅದರಲ್ಲಿ ನಾನು ಕಳೆದ 4 ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕ ಬೇಸಾಯ ಶಾಸ್ತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ತಮ್ಮ ಶಿಕ್ಷಣ ಅದು ಎಲ್ಲಿವರೆಗೆ ಆಗಿದ್ರಿ ಮತ್ತು ಎಲ್ಲಿ ಆಗಿದ್ರಿ? ಸರ್, ನಂದು ಬಿಎಸ್ಸಿ ಅಗ್ರಿ, ನಾನು ಭೀಮರಾಯಂಗುಡಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಆಗಿದ್ದೆ ಸರ್. ಎಂಎಸ್ಸಿ ಅಗ್ರಿ ಮತ್ತು PhD ಅಗ್ರಾಮಿ ಸಬ್ಜೆಕ್ಟ್ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಲ್ಲಿ ಮುಗಿಸಿದ್ದೀನಿ ಸರ್. ನಾನು ತಮ್ಮ ಒಂದು ಮಾಹಿತಿಗೆ ಧನ್ಯವಾದಗಳು. ಈಗ ನಮ್ಮ ಈ ಏನು ಸಾವಯವ ಕೃಷಿಯಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಏನು ತಿಳಿಸ್ತಾ ಇದ್ದೀರಲ್ಲ, ಮೊದಲಿಗೆ ಈ ಕೃಷಿ ಒಳಗ ಈಗ ನಾವು ರಾಸಾಯನಿಕ ಕೃಷಿ ಅಂತ ಮಾಡ್ತಾ ಇದಾರ, ಸಾವಯವ ಕೃಷಿ ಅಂತ ಮಾಡ್ತಾ ಇದಾರ, ಈ ಸಾವಯವ ಕೃಷಿ ಅಂದ್ರೆ ಏನು, ಈ ಬಗ್ಗೆ ಹೇಳ್ರಿ. ಸರ್, ಈಗ ಬಹಳಷ್ಟು ಜನ ಏನು ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ ಅಂದ್ರೆ ಸಾವಯವ ಕೃಷಿ ಅಂದ್ರೆ ಕೇವಲ ಎರೆಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿ ಮಾಡೋ ಕೃಷಿಗೆ ಸಾವಯವ ಕೃಷಿ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಇದು ತಪ್ಪು. ಸಾವಯವ ಕೃಷಿ ಅಂದ್ರೆ ಬೇಸಿಗೆ ಉಳುಮೆಯಿಂದ ಹಿಡಿದು ಕಟಾವಿನ ಹಂತದವರೆಗೂ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಇನ್ನಿತರ ಎಲ್ಲ ಬೇಸಾಯ ಪದ್ಧತಿಗಳನ್ನು ಸಾವಯವ ಕೃಷಿಯಲ್ಲಿ ನಿರ್ದಿಷ್ಟಪಡಿಸಿದ ಪದ್ಧತಿಗಳಲ್ಲಿ ಬೆಳೆಗಳನ್ನು ಬೆಳೆದು ಸಂಗ್ರಹ ಮಾಡೋದ್ರಿಂದ ಹಿಡಿದು ಮಾರ್ಕೆಟ್ ಮಾಡೋದು ಸಹ ಒಳಗೊಂಡಿದೆ ಸರ್. ಅಂದ್ರೆ ಸಮಗ್ರ ಕೃಷಿ ಚಟುವಟಿಕೆಗಳು ನಮ್ಮ ಈ ಸಾವಯವ ಕೃಷಿ ಒಳಗೆ ವ್ಯಾಪ್ತಿ ಒಳಗೆ ಬರ್ತಾವ ಅಂತೀರಿ? ಹಾ, ಉಳುಮೆಯಿಂದ ಹಿಡಿದು ಕಟಾವು ಮಾಡೋ ಹಂತದವರೆಗೂ ಸಹ ಸಾವಯವ ಪದ್ಧತಿಯಲ್ಲೇ ಅಳವಡಿಸ್ಕೋಬೇಕು, ಅದು ನಾವು ಸಾವಯವ ಕೃಷಿ ಅಂತ ಅಂತೀರಿ. ಈ ಸಾವಯವ ಕೃಷಿಯ ಪ್ರಾಮುಖ್ಯತೆ ಏನದ ಅಂತೀರಿ? ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಸರ್, ಬಹಳಷ್ಟು ವರ್ಷಗಳಿಂದ ಈಗ ನಮ್ದು ಹಸಿರು ಕ್ರಾಂತಿ ಆದಾಗಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ ನಾವು. ಕೀಟನಾಶಕ, ರೋಗನಾಶಕಗಳನ್ನು, ಕಳೆನಾಶಕಗಳನ್ನು ಬಳಸಿ ಏನಾಗ್ತಿದೆ, ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ, ಸರ್ಕಾರಿ ಗೊಬ್ಬರಗಳನ್ನು ಜಾಸ್ತಿಯಾಗಿ ಏನಾಗ್ತಿದೆ, ವಾತಾವರಣ, ಮಣ್ಣು, ನೀರು, ಗಾಳಿ ಎಲ್ಲಾನು ಕಲುಷಿತವಾಗಿದೆ. ಅದರ ಜೊತೆಗೆ ನಾವು ತಿನ್ನುವಂಥ ಆಹಾರನೂ ಸಹ ಕಲುಷಿತಗೊಂಡಿದೆ. ಅದಕ್ಕೋಸ್ಕರ ನಮ್ಮ ಇದರಿಂದಾಗಿ ಏನಾಗಿದೆ, ಮಣ್ಣಿನ ಆರೋಗ್ಯ ಹಾಳಾಗಿ ಮಣ್ಣು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯನೇ ಕಳೆದುಕೊಂಡಿದೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಸಹ ತೊಂದರೆ ಆಗ್ತಿದೆ. ನಾವು ಕುಡಿಯೋ ನೀರಿನಲ್ಲಿ ಸಹ ಸಾರಜನಕದ ಅಂಶ ಜಾಸ್ತಿಯಾಗಿ, ನೈಟ್ರೇಟ್ ಅನ್ನೋ ಪೋಷಕಾಂಶದ ಅಂಶ ಜಾಸ್ತಿಯಾಗಿ ನಮ್ಗೆ ಬಹಳಷ್ಟು ತೊಂದರೆಗಳಾಗ್ತಿದೆ. ಇವುಗಳನ್ನೆಲ್ಲ ಸರಿದೂಗಿಸಬೇಕು ಅಂದ್ರೆ ನಾವು ಈ ಕ್ರಮೇಣವಾಗಿ ಸಾವಯವ ಕೃಷಿ ಹತ್ರ ವಾಲಬೇಕಾಗಿದೆ. ನಾವು ಸ್ವಚ್ಛ ಆಹಾರ, ಶುದ್ಧ ಆಹಾರ ತಿನ್ನೋ ಉದ್ದೇಶದಿಂದ ಸಾವಯವ ಕೃಷಿ ಮಾಡೋದು ಬಹಳ ಅವಶ್ಯಕವಾಗಿದೆ. ಅಂದ್ರೆ ಇಂದಿನ ದಿನದಲ್ಲಿ ಅದು ಬಹಳ ಅನಿವಾರ್ಯ ಅಂತೀರಿ? ಹಾ, ಅನಿವಾರ್ಯ ಆಗಿದೆ ಸರ್. ಈಗ ಸಾವಯವ ಕೃಷಿಯಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿರುವ ಅವಕಾಶಗಳು ಏನೇನದಾವ ಸರ್? ಈಗ ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಸರ್. ಹೆಂಗೆ ರಾಸಾಯನಿಕ ಕೃಷಿಯಲ್ಲಿ ಹೇಗೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾರೆ, ಅದೇ ರೀತಿ ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ವಿವಿಧ ರೂಪಗಳಲ್ಲಿ ಮಾಡಬಹುದು. ಒಂದನೇದಾಗಿ ಏನಪ್ಪ ಅಂದ್ರೆ ಘನ ರೂಪದ ಸಾವಯವ ಗೊಬ್ಬರಗಳ ನಾವು ಬೆಳೆಗಳಿಗೆ ಕೊಡೋದ್ರ ಮುಖಾಂತರ ನಿರ್ವಹಣೆ ಮಾಡಬಹುದು. ಯಾಕಂದ್ರೆ ಯಾವಂದ್ರೆ ಎರೆಗೊಬ್ಬರ, ತಿಪ್ಪೆ ಗೊಬ್ಬರ, ಹಲವು ರೂಪದ ಹಿಂಡಿಗಳು, ಬೇವಿನ ಹಿಂಡಿ ಆಗ್ಬಹುದು, ಬೇರೆ ಬೇರೆ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಬೆಳೆದು ಬೆಳೆಗಳಿಗೆ ಪೋಷಕಾಂಶಗಳನ್ನು ಕೊಡಬಹುದು. ಅದಲ್ಲದೆ ಮತ್ತೇನಪ್ಪ ಅಂದ್ರೆ ನಾವು ಈಗ ಹಲವಾರು ಸಾವಯವ ದ್ರವ ಗೊಬ್ಬರಗಳಿದಾವೆ. ಸಾವಯವ ಅಂದ್ರೆ ದ್ರವ ಗೊಬ್ಬರಗಳ ಏನಪ್ಪ ಅಂದ್ರೆ ದ್ರವ ರೂಪದಲ್ಲಿರುವ ಸಾವಯವ ಮೂಲದ ಗೊಬ್ಬರಗಳವು. ಅವುಗಳನ್ನು ನಾವು ನಮ್ಮ ಪರಿಸರದಲ್ಲಿ ನಮ್ಮ ಒಕ್ಕಲುತನ ಮಾಡೋ ರೈತರ ಮನೆಯಲ್ಲಿ ಇರೋ ದನಗಳ ಮೂಲಗಳಾದ ಸಗಣಿ, ಮೂತ್ರ ಮತ್ತೆ ತುಪ್ಪ, ಮೊಸರು ಇವುಗಳನ್ನು ಬಳಕೆ ಮಾಡಿ ಮತ್ತೆ ನಮ್ಮ ಸುತ್ತಮುತ್ತಲಿರುವ ಹಲವಾರು ಬೆಳೆಗಳ ಕಷಾಯಗಳನ್ನು ಬಳಕೆ ಮಾಡಿಕೊಂಡು ನಾವು ದ್ರವ ಗೊಬ್ಬರಗಳನ್ನು ಮಾಡಿ ಬೆಳೆಸಬಹುದು. ಆಮೇಲೆ ಜೈವಿಕ ಗೊಬ್ಬರಗಳಿದಾವೆ ಸರ್, ಹಲವಾರು ಜೈವಿಕ ಗೊಬ್ಬರಗಳು, ರೈಜೋಬಿಯಂ ಇದೆ, ಟ್ರೈಕೋಡರ್ಮಾ ಇದೆ, ಅಜಿಟೋಬ್ಯಾಕ್ಟರ್ ಇದೆ, ಅಜೋಸ್ಪೈರ್ಲಮ್ ಅಂತಿದೆ. ಇಂಥವೆಲ್ಲ ಜೈವಿಕ ಗೊಬ್ಬರಗಳನ್ನು ನಾವು ಬೀಜೋಪಚಾರ ಮಾಡೋದ್ರ ಮುಖಾಂತರ ಅಥವಾ ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ವಾತಾವರಣದಲ್ಲಿರುವ ಹಲವು ಪೋಷಕಾಂಶಗಳನ್ನು ಸ್ಥಿರೀಕರಿಸಿ ನಮ್ಮ ಮಣ್ಣಿಗೆ ಸೇರಿಸುತ್ತವೆ. ಕೆಲವೊಂದಂತರ ಈಗ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇದೆ, ಅದು ಮಣ್ಣಲ್ಲಿ ರಂಜಕ ಇರುತ್ತೆ ಬಟ್ ಅದು ಕರಗಿರೋದಿಲ್ಲ, ಅಂದ್ರೆ ಬೆಳೆಗೆ ಲಭ್ಯತೆ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನ ಮಣ್ಣಿಗೆ ಸೇರಿಸೋದ್ರಿಂದ ರಂಜಕದ ಪ್ರಮಾಣ, ಲಭ್ಯತೆ ಬೆಳೆಗಳಿಗೆ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮೂರು ತರನಾಗಿ ನಾವು ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬಹುದು ಸರ್. ಈಗ ದ್ರವ ಗೊಬ್ಬರಗಳು ಅಂತ ಹೇಳಿದ್ರಲ್ಲ, ಅವು ಸಾವಯವ ದ್ರವ ಗೊಬ್ಬರಗಳು ಯಾವ್ಯಾವ ಅದಾವ ಅಂತೀರಿ? ಸಾವಯವ ದ್ರವ ಗೊಬ್ಬರಗಳು ಬಹಳಷ್ಟು ಇದಾವೆ ಸರ್. ಕೆಲವೊಂದು ಪ್ರದೇಶಕ್ಕೆ ಅನುಸಾರವಾಗಿ ಕೆಲವೊಬ್ಬರು ರೈತರು ಲೋಕಲ್ ಆಗಿ ತಾವೇ ಮಾಡ್ಕೊಂಡಿದ್ದಾರೆ, ಬಟ್ ವೈಜ್ಞಾನಿಕವಾಗಿ ನಾವು ಕೆಲವೊಂದು ಸಾವಯವ ದ್ರವ ಗೊಬ್ಬರಗಳನ್ನ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಅವುಗಳನ್ನ ಕೆಲವು ಹೇಗೆ ಮಾಡ್ಬೇಕಂತ ಪಟ್ಟಿ ಮಾಡಿದೀವಿ. ಅವುಗಳಲ್ಲಿ ಪ್ರಮುಖವಾದವು ನಾವು ಗಂಜಲು, ಆಕಳ ಮೂತ್ರ ಇದೆಯಲ್ಲ, ಆಕಳ ಮೂತ್ರನೇ ಸಹ ಡೈರೆಕ್ಟ್ ಆಗಿ ನಾವು ಸಾವಯವ ದ್ರವ ಗೊಬ್ಬರವಾಗಿ ಬಳಸಬಹುದು. ಆಮೇಲೆ ಬೀಜಾಮೃತ ಅಂತ ಇದೆ, ಜೀವಾಮೃತ ಅಂತ ಇದೆ, ಮತ್ತೆ ಪಂಚಗವ್ಯ ಇದೆ, ಬಯೋಡೈಜೆಸ್ಟರ್ ಲಿಕ್ವಿಡ್ ಮ್ಯಾನ್ಯೂರ್ ಅಂತ ಇದೆ, ಅಂದ್ರೆ ಬಯೋ ಜೀವಸಾರ ದ್ರಾವಣ ಅಂತ ಇದೆ. ಆಮೇಲೆ ಅಮೃತ ಪಾಣಿ ಅಂತ ಇದೆ, ಎರೆ ಜಲ ಅಂತ ಇದೆ, ಕಂಪೋಸ್ಟ್ ಟೀ ಅಂತ ಇದೆ. ಇದೇ ರೀತಿ ಹಲವಾರು ಸಾವಯವ ದ್ರವ ಗೊಬ್ಬರಗಳಿದಾವೆ. ಅವುಗಳಲ್ಲಿ ನಾವು ಪ್ರಮುಖವಾಗಿ ಇವುಗಳ ರೈತರು ಬಹಳಷ್ಟು ಪ್ರಸ್ತುತದಲ್ಲಿ ಬಳಸ್ತಾ ಇದ್ದಾರೆ. ಸಾವಯವ ದ್ರವ ಗೊಬ್ಬರಗಳ ಉಪಯೋಗ ಯಾವ ರೀತಿ ಅದ ಅಂತ್ರಿ, ಯಾವ ರೀತಿ ನಾವು ಮಾಡ್ಬೇಕ್ರಿ? ಈಗ ನೋಡಿ ಸರ್, ಬಹಳಷ್ಟು ರೈತ ಬಾಂಧವರು ಈಗ ತಮ್ಮ ಕ್ಷೇತ್ರದಲ್ಲೇನೆ ವಿವಿಧ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಕೆಲವೊಂದು ಸಾವಯವ ದ್ರವ ಗೊಬ್ಬರಗಳಲ್ಲಿ ಬೀಜಾಮೃತ ಅಂತ ಇದೆ. ಆ ಬೀಜಾಮೃತನ ಬೀಜೋಪಚಾರಕ್ಕಂತಾನೆ ತಯಾರು ಮಾಡಿರುವಂತ ಸಾವಯವ ದ್ರವ ಗೊಬ್ಬರ. ಅದೇ ರೀತಿ ಪಂಚಗವ್ಯ ಅಂತ ಇದೆ, ಜೀವಾಮೃತ ಅಂತ ಇದೆ. ಈ ಜೀವಾಮೃತ ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಬಹುದು ಅಥವಾ ನೀರ್ ಮುಖಾಂತರ ಬಿಡಬಹುದು. ಅದೇ ರೀತಿ ಪಂಚಗವ್ಯ ಇದನ್ನು ಬೆಳೆಗಳಿಗೆ ಸಿಂಪರಣೆ ಮಾಡುವುದು, ಭೂಮಿಗೂ ಕೊಡಬಹುದು. ಈ ರೀತಿಯಾಗಿ ಸಾವಯವ ದ್ರವ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಾವು ಪದೇ ಪದೇ ಒಂದೇ ಸರ್ತಿ ಬೆಳೆಸಿದ್ರೆ ಆಗೋದಿಲ್ಲ, ರೆಗ್ಯುಲರ್ ಆಗಿ ಪ್ರತಿ ವರ್ಷ ನಾವು ಬೆಳೆ ಬೆಳೆದಾಗೂ ಸಹ ನೀವು ಈ ಸಾವಯವ ದ್ರವ ಗೊಬ್ಬರ ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ, ಮಣ್ಣು ತೇವಾಂಶ ಹಿಡಿದುಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಈಗೇನಾಗ್ತಿದೆ, ಭಾಳ ಕಡೆ ಮಳೆ ಬಂದ ತಕ್ಷಣ ನೀವು ನೋಡಿದ್ರಲ್ಲ ಸಿಟಿಗಳಲ್ಲೆಲ್ಲ, ಮಳೆ ಬಂದ ತಕ್ಷಣ ನೀರು ಹರಿದು ಹೋಗ್ಬಿಡ್ತದೆ, ಹೊಲಗಳಿಂದನೂ ಮಣ್ಣು ಹರಿದು ಹೋಗುತ್ತೆ, ಮಣ್ಣಿನ ಜೊತೆ ನೀರು ಹರಿದು ಹೋಗ್ಬಿಡ್ತದೆ. ಅಂದ್ರೆ ನೀರು ಹಿಂಕೊಳ್ತಿಲ್ಲ ಜಾಸ್ತಿ, ಅದಕ್ಕೋಸ್ಕರ ನೀರು ಜಾಸ್ತಿ ಹಿಂಗಿದ್ರಷ್ಟೇ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ, ಮತ್ತೆ ಮಣ್ಣಿನ ಸವಕಳಿ ಆಗೋದಿಲ್ಲ, ಇದರಿಂದ ಉಪಯೋಗ ಆಗುತ್ತೆ. ಮತ್ತೆ ಬಹಳಷ್ಟು ಸಾವಯವ ದ್ರವ ಗೊಬ್ಬರಗಳಲ್ಲಿ ನಮ್ಗೆ ಸೂಕ್ಷ್ಮಾಣುಜೀವಿಗಳು ಬಹಳ ಇದಾವೆ, ನಮಗೆ ಅನುಕೂಲ ಮಾಡುವಂತ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇದಾವೆ. ಮಣ್ಣಿಗೆ ಹಾಕಿದಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗಿ ನಮ್ಮ ಬೆಳೆಗೆ ಯಾವುದೇ ರೋಗ ಕೀಟ ಬಂದ್ರೂ ತಾಳ್ಕೊಂತ ಶಕ್ತಿ ಗುಣ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಬೆಳೆಗಳು ಸರಿಯಾಗಿ ಫಸಲು ಚಲೋ ಬರುತ್ತೆ, ಹೂ ಬೀಳೋದಿಲ್ಲ, ಎಲ್ಲ ಹೂಗಳು ಬೀಜಗಳಾಗಿ ಕಚ್ಕೊಂಡು ಜಾಸ್ತಿ ಇಳುವರಿ ಕೊಡುತ್ತೆ. ಇದೇ ರೀತಿ ಹಲವು ಅನುಕೂಲಗಳಿದಾವೆ. ಕೆಲವೊಂದು ಈ ಸಾವಯವ ದ್ರವ್ಯಗಳು ಅಪ್ಲೈ ಮಾಡೋದ್ರಿಂದ ಏನಾಗುತ್ತಂದ್ರೆ ಬೆಳೆಗಳಲ್ಲಿ ಈ ರೋಗ ತಾಳ್ಕೊಂತ ಶಕ್ತಿ ಸಹ ಹೆಚ್ಚಾಗಿದೆ ಅಂತ ಕಂಡು ಬಂದಿದೆ ಸರ್. ಆಮೇಲೆ ಆ ಬೆಳೆದ ಫಲ ಏನಿರ್ತದಲ್ಲ ಅದರಲ್ಲಿ ಕೂಡ ರುಚಿ ಹೆಚ್ಚಾಗಿರ್ತದ ಅಂತಾರೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಸಹಿತ ಸ್ವಲ್ಪ ಈಗ ಏನಾಗಿದೆ ಅಂದ್ರೆ ಸರ್, ನಾವು ರಾಸಾಯನಿಕ ಕೃಷಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಹಳ ನಾವು ಯೂರಿಯಾ ಗೊಬ್ಬರ ಹಾಕ್ತಿವಿ, DAP SSP ಬರೇ ಎನ್ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರಗಳನ್ನ ಅಷ್ಟೇ ಹಾಕ್ತಿವಿ. ಬಟ್ ಇಲ್ಲಿ ಸಾವಯವ ಕೃಷಿಯಲ್ಲಿ ಏನಂದ್ರೆ ನಾವು ಬರೇ ಸಾವಯವ ದ್ರವ ಗೊಬ್ಬರಗಳು ಅಷ್ಟೇ ಹಾಕಲ್ಲ, ನಾವು ತಿಪ್ಪೆ ಗೊಬ್ಬರ ಹಾಕ್ತಿವಿ, ಎರೆಗೊಬ್ಬರ ಹಾಕ್ತಿವಿ, ಹಸಿರೆಲು ಗೊಬ್ಬರದ ಬೆಳೆಗಳನ್ನು ಬೆಳಿತೀವಿ. ಈ ರೀತಿಯಾಗಿ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಸಾವಯವ ಮೂಲದಿಂದ ಮಾಡೋದ್ರಿಂದ ನಮ್ದು ಸಾವಯವ ಕೃಷಿಯಲ್ಲಿರುವ ಗೊಬ್ಬರಗಳ ಏನು ಪ್ರಾಮುಖ್ಯತೆ ಅಂದ್ರೆ ಬರೇ ಸಾರಜನಕ ರಂಜಕ ಪೊಟ್ಯಾಶ್ ಅಷ್ಟೇ ಇರಲ್ಲ, ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳಾದ ಸತು ಇರ್ತದ, ಕಬ್ಬಿಣದ ಅಂಶ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ, ತಾಮ್ರದ ಅಂಶ ಇರುತ್ತೆ. ಈ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರ ಜೊತೆಗೆ ಹಲವಾರು ಬೆಳೆ ಪ್ರಚೋದಕಗಳು ಸಹ ಇರ್ತವೆ. ಬೆಳೆ ಪ್ರಚೋದಕಗಳು ಇರೋದ್ರಿಂದ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮತ್ತೆ ಹಾರ ಉತ್ಪಾದನೆ ಆಗಿದ್ದು ಬಹಳಷ್ಟು ಸಮಯದಲ್ಲಿ ನಾವು ಬೆಳೆಯುವಂತ ಹಣ್ಣು ಮತ್ತು ಬೀಜಕ್ಕೆ ಸರಬರಾಜು ಆಗ್ತಿರಲ್ಲ. ಎಲೆ ಹಾರ ಉತ್ಪಾದನೆ ಮಾಡಿದ್ಮೇಲೆ ಅದರಲ್ಲಿರೋ ಹಾರ ಉತ್ಪಾದನೆ ಆಗಿದ್ದೆಲ್ಲ ಹೂವಿನ ಬೆಳವಣಿಗೆಗೆ, ಹಣ್ಣಿನ ಬೆಳವಣಿಗೆ, ಬೀಜದ ಬೆಳವಣಿಗೆಗೆ ಹೋಗ್ಬೇಕು. ಅದು ಕಡಿಮೆ ಆಗುತ್ತೆ ರಾಸಾಯನಿಕ ಕೃಷಿಯಲ್ಲಿ. ಬಟ್ ಈ ಸಾವಯವ ದ್ರವ ಗೊಬ್ಬರಗಳ ಬಳಕೆಯಿಂದ ಅವುಗಳೆಲ್ಲ ಜಾಸ್ತಿ ನಮಗೆ ಬೇಕಾಗುವಂತ ಹಣ್ಣು ಮತ್ತು ಬೀಜಗಳ ಕಡೆ ಹೋಗೋದ್ರಿಂದ ಹೆಚ್ಚಿನ ಇಳುವರಿ ಬರುತ್ತೆ, ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ, ಅಂದ್ರೆ ಗುಣಮಟ್ಟ ಚೆನ್ನಾಗಿರುತ್ತೆ, ಯಾವುದೇ ರೆಸಿಡ್ಯೂ ಇರೋದಿಲ್ಲ, ಅಂದ್ರೆ ಏನು ಯಾವುದೇ ರಾಸಾಯನಿಕದ ಅಂಶ ಇರೋದಿಲ್ಲ ಅಲ್ಲಿ. ನೀವು ಡೈರೆಕ್ಟ್ ಆಗಿ ಜಸ್ಟ್ ನಾರ್ಮಲ್ ನೀರಿಂದ ತೊಳೆದು ತಿಂದ್ರೆ ಸಾಕು, ಏನು ಬೇರೆ ಉಪಚಾರ ಮಾಡೋದು ಅದೇನು ಬೇಕಾಗಿಲ್ಲ, ಯಾವುದೇ ಕಲ್ಮಶಗಳು ಇದರಲ್ಲಿ ಸಾವಯವ ಉತ್ಪನ್ನಗಳಲ್ಲಿ ಇರೋದಿಲ್ಲ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರಿಂದ ಗುಣಮಟ್ಟ ಜಾಸ್ತಿ ಆಗುತ್ತೆ, ಪೌಷ್ಟಿಕಾಂಶ ಸಾವಯವ ಕೃಷಿಯಲ್ಲಿ ಬೆಳೆದಿರೋ ಬೆಳೆಯಲ್ಲಿ ಜಾಸ್ತಿ ಇರುತ್ತೆ. ಒಟ್ಟಾರೆ ಸಾವಯವ ಕೃಷಿ ಬಹಳ ಮುಖ್ಯವಾದದ್ದು ಅಂತ ತಿಳಿಸಿದ್ರಿ, ಚೆನ್ನಾಗಿ ವಿವರಣೆ ನೀಡಿದ್ರಿ ವಿಜಯ ಮಹಂತೇಶ್ ಅವರೇ. ಈಗ ಈ ಏನು ತಾವು ಕೆಲವು ಹೆಸರುಗಳನ್ನು ಹೇಳಿದ್ರಿ, ಸಾವಯವ ದ್ರವ ಗೊಬ್ಬರಗಳು, ಅದರಲ್ಲಿ ಜೀವಾಮೃತ ಕೂಡ ಒಂದು, ಇದು ತಯಾರಿಸುವ ಬಗ್ಗೆ ಯಾವ ರೀತಿ ಅದರಿ, ಅದರ ವಿಧಾನ ನಮಗೆ ತಿಳಿಸಿಕೊಡ್ತೀರಿ? ಸರ್ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಈಗ ಜೀವಾಮೃತ, ಜೀವಾಮೃತ ಹೆಸರಿನಲ್ಲೇ ಹೇಳುತ್ತೆ, ಜೀವಾಮೃತ ಅಂದ್ರೆ ನೀವು ಯಾವ ಹೊಲದಾಗ ನಿಮ್ ಬೆಳೆ ತೆಗಿತೀರಿ ಆ ಹೊಲದಲ್ಲಿ ಜೀವ ತುಂಬಬೇಕು, ನಾವು ಕೆಲಸ ಜೀವ ತುಂಬೋ ಕೆಲಸ ಮಾಡೋ ಉದ್ದೇಶದಿಂದ ಜೀವಾಮೃತ ಅನ್ನೋ ಒಂದು ಸಾವಯವ ಗೊಬ್ಬರ ಕಂಡುಹಿಡಿದಿದ್ದಾರೆ. ಇದರಲ್ಲಿ ಒಂದು ಪ್ರಮುಖ ಅಂಶ ನೆನಪಿಡಬೇಕು ಎಲ್ಲ ರೈತರು ಅಂದ್ರೆ, ನೀವು ಯಾವ ಹೊಲಕ್ಕೆ ಹಾಕ್ತೀರಿ ಆ ಹೊಲದಲ್ಲಿರೋ ಮಣ್ಣನ್ನು ತರಬೇಕು. ಯಾವ ಮಣ್ಣನ್ನು ತರಬೇಕಂದ್ರೆ ಬದುಗಳ ಮೇಲೆ ಇರೋ ಮಣ್ಣು, ಅಥವಾ ನಿಮ್ಮ ಹೊಲದಲ್ಲಿ ಗಿಡ ಮರಗಳಿರ್ತಾವ, ಬುಡದ ಕೆಳಗಡೆ ಗಿಡ ಅಥವಾ ಮರದ ಬುಡದ ಕೆಳಗಡೆ ಇರೋ ಮಣ್ಣನ್ನ ಒಂದು ಬಗಸೆ ಮಣ್ಣು ಬೇಕು. ಅದೇ ಯಾಕೆ ತರಬೇಕಂತ, ಅದೇ ಯಾಕೆ ತರಬೇಕಂದ್ರೆ ಆ ಎಲ್ಲಿ ಬದು ಇರುತ್ತೆ, ಎಲ್ಲಿ ಗಿಡ ಮರಗಳಿರ್ತಾವ, ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂತ ಮಣ್ಣನ್ನು ತಗೊಂಡು ನಾವು ಜೀವಾಮೃತ ಮಾಡಿದ್ರೆ ಏನಾಗುತ್ತೆ, ಆ ಜೀವಾಮೃತದಲ್ಲಿ ನಮ್ಮ ಹೊಲದಲ್ಲೇ ವಾಸಿಸುವಂತ ಹಲವಾರು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿಯಾಗಿ ಅದನ್ನ ನಾವು ಹೊಲಕ್ಕೆ ಹಾಕಿದಾಗ ಏನಾಗುತ್ತೆ, ನಮ್ಮ ಹೊಲದಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಸಮೃದ್ಧಿಯಾಗಿ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಿ ನಮಗೆ ಅನುಕೂಲಕರ ಆಗುತ್ತೆ. ಜೀವಾಮೃತ ಮಾಡಬೇಕಾದ್ರೆ ದೇಶಿ ಆಕಳ ಸಗಣಿ 10 kg ಬೇಕು, ಮತ್ತೆ 10 liter ದೇಶಿ ಆಕಳ ಮೂತ್ರ ಬೇಕು. ಆಮೇಲೆ ದೇಶಿ ಆಕಳದ ಅಂತ ಯಾಕೆ ಹೇಳ್ತೀರಿ? ಈಗ ದೇಶಿ ಆಕಳದಂತೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ದೇಶಿ ಆಕಳಕ್ಕೆ ಜೀವ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಯಾಕೆ ಜೀವ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂದ್ರೆ, ಅವುಗಳಲ್ಲಿ ಕರುಳಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಅಷ್ಟು ಜೀವ ನಿರೋಧಕತೆಯನ್ನ ಉಂಟು ಮಾಡೋಕೆ ಸಹಕಾರಿ ಆಗ್ತವೆ. ಅದಕ್ಕೋಸ್ಕರ ಅಂತ ದೇಶಿ ಆಕಳುಗಳಿಂದ ಸಗಣಿ ತಂದ್ರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಇರುತ್ತದೆ, ಮತ್ತೆ ಪೋಷಕಾಂಶಗಳನ್ನು ಜಾಸ್ತಿ ಇರ್ತವೆ. ಈ ಹೈಬ್ರಿಡ್ ಇರೋಗಳಲ್ಲಿ ಜಾಸ್ತಿ ತಿಂತ ಹೊರತು ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇರೋದಿಲ್ಲ. ಅದಲ್ಲದೆ ಹೈಬ್ರಿಡ್ ಹೈನುಗಾರಿಕೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಅವರು ಬಹಳಷ್ಟು ವ್ಯಾಕ್ಸಿನ್ ಕೊಡ್ತಾರೆ, ಬಹಳಷ್ಟು ಮಿನರಲ್ ಮಿಕ್ಸರ್ ಕೊಡ್ತಾರೆ, ಅಲ್ಲಿ ಏನಾಗುತ್ತೆ ರಾಸಾಯನಿಕ ಎಂಟ್ರಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ದೇಶಿ ಆಕಳಂದ್ರೆ ನಾವು ಮೇಯಿಸಿರ್ತೀವಿ, ಹೊರಗಡೆ ಮಿಶ್ರಣ ಹಾಕೋದಿಲ್ಲ, ಜಾಸ್ತಿ ಇದು ಔಷಧಿ ಕೊಡೋದಿಲ್ಲ. ಅದಕ್ಕೋಸ್ಕರ ದೇಶಿ ಆಕಳ ಮೂತ್ರ ಸಗಣಿ ಅಂತ ನಾವು ಹೇಳೋದು ಸರ್. ಒಂದು ಬುಟ್ಟಿಯಷ್ಟು ಸಗಣಿ ಮತ್ತು ಒಂದು ಬುಟ್ಟಿ ಆದ್ರೂ ಸಾಕು, ಒಟ್ಟು ಸುಮಾರು 10 kg to 12 kg ಇರಬೇಕು ಅಷ್ಟು ಸಗಣಿ. ಆಮೇಲೆ ಮತ್ತ ಮೂತ್ರ 10-12 liter ಮೂತ್ರ, ಆಮೇಲೆ ಕರಿ ಬೆಲ್ಲ ಬೇಕು ಸರ್, 2 ಕಿಲೋಗ್ರಾಂ ಕರಿ ಬೆಲ್ಲ ಬೇಕು. ಕರಿ ಇದೆ ಅಂತ ಯಾಕೆ? ಕರಿ ಬೆಲ್ಲದಲ್ಲಿ ಏನಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಲ್ಲ ತಯಾರ್ ಮಾಡಿರ್ತಾರೆ, ಜಾಸ್ತಿ ರಾಸಾಯನಿಕಗಳು ಬಿಳಿಯಾಗೋ ಸಲುವಾಗಿ ರಾಸಾಯನಿಕಗಳು ಹಾಕಿರ್ತಾರ. ಅದಕ್ಕೋಸ್ಕರ ಅದು ರಾಸಾಯನಿಕ ಸೇರಿದ್ರೆ ಮತ್ತೆ ಸಾವಯವ ಕೃಷಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕರಿ ಬೆಲ್ಲ ಹೇಳ್ತೀವಿ, 2 ಕಿಲೋಗ್ರಾಮ್ ಬೆಲ್ಲ ಬೇಕು ಸರ್. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಮ್. ಬೆಸ್ಟ್ ಅಪ್ ಅಂದ್ರೆ ನಮ್ಗೆ ಕಡ್ಲೆ ಹಿಟ್ಟು ಚಲೋ ಸರ್. ಕಡ್ಲಿ ಯಾವ್ದಾದ್ರು ದ್ವಿದಳ ಧಾನ್ಯದ ಹಿಟ್ಟಾಗುತ್ತೆ, ಕಡ್ಲೆ ಹಿಟ್ಟು ಆದ್ರೆ ಚಲೋ ಸರ್. 2 ಕೆಜಿ ಕಡ್ಲೆ ಹಿಟ್ಟು ಬೇಕು. ಮತ್ತು ಒಂದು ಬಗಸೆ ನಿಮ್ಮ ಹೊಲದಲ್ಲಿರುವ ಗಿಡ ಮರಗಳ ಕೆಳಗೆ ಬುಡದ ಕೆಳಗಿರುವ ಮಣ್ಣು ಅಥವಾ ಬದು ಮೇಲಿರೋ ಮಣ್ಣು. ಆಮೇಲೆ ನೀರು 200 ಲೀಟರ್ ಬೇಕು ಸರ್. ಇವುಗಳು ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಈಗ ನಮ್ಮಲ್ಲಿ ಏನು ಪ್ಲಾಸ್ಟಿಕ್ ಬ್ಯಾರಲ್ಗಳು ಇರ್ತಾವ, ಡ್ರಮ್ಗಳಲ್ಲಿ ಒಂದು 200 ಲೀಟರ್ ನೀರು ಬೇಕು ಸರ್. ಮೊದ್ಲೇನ್ ಮಾಡ್ಬೇಕಂದ್ರೆ 200 ಲೀಟರ್ ನೀರು ಹಾಕೋಬೇಕು ಒಂದು ಡ್ರಮ್ ಅಲ್ಲಿ. ಅದಕ್ಕೆ ಈ ಹೇಳಿದ್ನೆಲ್ಲ ಸಗಣಿ 10 ಕೆಜಿ, 10 ಲೀಟರ್ ಗಂಜಲ, ಮತ್ತೆ 2 ಕೆಜಿ ಕರಿಬೆಲ್ಲ, ಮತ್ತೆ ದ್ವಿದಳ ಧಾನ್ಯ ಕಡಲೆ ಹಿಟ್ಟು 2 ಕೆಜಿ ಹಾಕಿ, ಒಂದು ಬಗಸೆ ಮಣ್ಣು. ಮಣ್ಣು ಹಾಕಿ ನೀವೇನ್ ಮಾಡ್ಬೇಕಂದ್ರೆ ಸರಿಯಾಗಿ ತಿರುಗಿಸ್ಬೇಕು ಸರ್. ಒಂದು ವಾರ ಇಡಬೇಕು, ಒಂದು ವಾರ ಪ್ರತಿದಿನ 2-3 ಸರ್ತಿ 2 ಸೈಡ್ ತಿರ್ಬೇಕು, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅದು ಒಂದು ವಾರ ಮತ್ತೆ ಮುಚ್ಚಬೇಕು. ಒಂದು ವಾರ ಇಟ್ಟಾದ್ಮೇಲೆ ನೀವು ಇದನ್ನ ಈ ದ್ರಾವಣವನ್ನ ನೀವು ಡೈರೆಕ್ಟ್ ಆಗಿ ಬೆಳೆಗಳಿಗೆ ಕೊಡಬಹುದು. ಎಷ್ಟಂದ್ರೆ 1 ಎಕರೆಗೆ 200 ಲೀಟರ್ ಬೇಕು ಸರ್. 1 ಎಕರೆಗೆ ಎಷ್ಟು? 1 ಎಕರೆಗೆ 200 ಲೀಟರ್ ನಿಮಗೆ ದ್ರಾವಣ ಬೇಕಾಗುತ್ತೆ. ನೀವು ಬಿತ್ತನೆ ಟೈಮಲ್ಲಿ ಆದ್ರೂ ಕೊಡಬಹುದು ಅಥವಾ ಬೇರೆ ಟೈಮಲ್ಲಿ ನೀರು ಹಾಯಿಸಬೇಕಾದ್ರೆ, ಸಾಮಾನ್ಯವಾಗಿ ನೀರು ಹಾಯಿಸ್ತಾರಲ್ಲ ರೈತರು, ಆ ಟೈಮಲ್ಲಿ ಸಹ ಕೊಡಬಹುದು. ಹನಿ ನೀರಾವರಿ ಇದ್ದವ್ರು ಏನ್ ಮಾಡಬೇಕು, ವೆಂಚೂರಿ ಮುಖಾಂತರ ನೀವು ಎಲ್ಲ ಫಿಲ್ಟರ್ ಮಾಡಿ ಈ ದ್ರಾವಣವನ್ನ ಹನಿ ನೀರಾವರಿ ಮುಖಾಂತರ ಆದರೂ ಕೊಡಬಹುದು ಸರ್. ಈ ರೀತಿಯಾಗಿ ಕೊಡೋದಲ್ದೇನೆ ನೀವು ಬೆಳೆಗಳಿಗೆ 3-5% ಅಂದ್ರೆ 1 ಲೀಟರ್ಗೆ 30-50 ml ಸರಾಸರಿಯಲ್ಲಿ ನೀವು ಹಾಕಿ ನೀವು ಬೆಳೆಗಳಿಗೆ ಹೂವಾಡುವಂತದಲ್ಲಿ ನೀವು ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ, ಬಹಳಷ್ಟು ಹೂ ಉದುರೋದಿಲ್ಲ, ಎಲ್ಲಾ ಹೂಗಳು ಪರಾಗ ಪರ್ಶ ಹೊಂದಿ ಬೀಜಗಳು ಹಣ್ಣುಗಳು ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಈಗ ಇನ್ನೊಂದು ಪ್ರಮುಖ ಸಾವಯವ ದ್ರವ ಗೊಬ್ಬರ ಅಂದ್ರೆ ಪಂಚಗವ್ಯ ಅಂತ ಹೇಳಿದ್ರಿ, ಆ ಒಂದು ಪಂಚಗವ್ಯ ತಯಾರಿಕೆ ಕ್ರಮ ಹಾಗೂ ಬಳಕೆ ಪ್ರಮಾಣ ಯಾವ ರೀತಿ ಅದ, ಅದು ಸ್ವಲ್ಪ ವಿವರಣೆ ನೀಡಿ ಸರ್. ಈಗ ಪಂಚಗವ್ಯ ಅಂದ್ರೆ, ಪಂಚ ಅಂದ್ರೆ 5 ಪದಾರ್ಥಗಳು ಸರ್. ಅಂದ್ರೆ ದೇಶೀಯ ಆಕಳಿನಿಂದ ದೊರೆಯುವ 5 ಪದಾರ್ಥಗಳನ್ನ ಬಳಕೆ ಮಾಡಿ ನಾವು ತಯಾರು ಮಾಡೋದಕ್ಕೆ ಪಂಚಗವ್ಯ ಅಂತಾರೆ. ಅದಲ್ಲದೇನೆ ಬಹಳಷ್ಟು ಪದಾರ್ಥಗಳು ಬೇಕಾಗ್ತವೆ. ಮೊದಲನೇದಾಗಿ ಸರ್, ಪಂಚಗವ್ಯ ತಯಾರು ಮಾಡ್ಬೇಕಂದ್ರೆ ದೇಶಿ ಆಕಳ ಸಗಣಿ 7 ಕಿಲೋಗ್ರಾಂ, ಮತ್ತು ದೇಶಿ ಗಂಜಲ 3 ಲೀಟರ್ ಬೇಕು ಸರ್. ಆಮೇಲೆ ದೇಶಿ ಆಕಳ ಹಾಲಿನಿಂದ ತಯಾರಿಸಿದ ಮೊಸರು 2 ಲೀಟರ್ ಬೇಕು, ಮತ್ತು ದೇಶಿ ಆಕಳನ ಹಾಲು 2 ಲೀಟರ್ ಬೇಕು. ಆಮೇಲೆ ತುಪ್ಪ, ಆ ದೇಶಿ ಆಕಳಿನಿಂದ ತಯಾರು ಮಾಡಿದ ತುಪ್ಪ 1 ಕೆಜಿ ಬೇಕು, ಮತ್ತು ಬೆಲ್ಲ 250 ಗ್ರಾಂ, ಅದು ಕರಿ ಬೆಲ್ಲನೇ ಬೇಕು. ಅಥವಾ ನಿಮಗೆ ಬೆಲ್ಲ ಸಿಗಲಿಲ್ಲ ಅಂದರೆ ನೀವು ಕಬ್ಬಿನ ಹಾಲು 3 ಲೀಟರ್ ಬೇಕು, ಅದು ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂಥ ಕಬ್ಬಿನ ಹಾಲೇ ಬೇಕು. ಆಮೇಲೆ ಇದು ಆದಮೇಲೆ ತೆಂಗಿನ ಎಳೆನೀರು ಇರ್ತಾವಲ್ಲ ಸರ್, 3 ಲೀಟರ್ ನೀರು ಬೇಕು. ಆಮೇಲೆ ಬಾಳೆಹಣ್ಣು 10-12 ಅಂದ್ರೆ ಜವಾರಿ ಬಾಳೆಹಣ್ಣು, ಹೈಬ್ರಿಡ್ ಅಲ್ಲ, ಲೋಕಲ್ ಬಾಳೆಹಣ್ಣು ಇರ್ತಾವಲ್ಲ ಸಣ್ಣ ಬಾಳೆಹಣ್ಣು, 10-12 ಸರಿಯಾಗಿ ಹಣ್ಣಾಗಿರೋದು ಬೇಕು. ಆಮೇಲೆ 10 ಲೀಟರ್ ನೀರು ಬೇಕು ಸರ್. ಈ ಎಲ್ಲಾ ಪದಾರ್ಥಗಳನ್ನ ಒಂದು ಪದ್ಧತಿ ಇದೆ ತಯಾರಿಸಬೇಕಾದ್ರೆ. ಮೊದಲನೇದಾಗಿ 7 ಕಿಲೋಗ್ರಾಂ ಆಕಳ ಸಗಣಿ ಮತ್ತೆ 1 ಕಿಲೋಗ್ರಾಂ ಆಕಳ ತುಪ್ಪ ಸರಿಯಾಗಿ ಕಲಸ್ಬೇಕು ಸರ್. 2 ದಿನ ಮುಚ್ಚಿಟ್ಬೇಕು. ಅದಾದ್ಮೇಲೆ ಇದಕ್ಕೆ 3 ಲೀಟರ್ ಗೋಮೂತ್ರ ದೇಶೀಯ ಆಕಳ ಗೋಮೂತ್ರ ಇದೆಯಲ್ಲ ಸರ್, ಅದನ್ನ 3 ಲೀಟರ್ ಹಾಕಿ ಅದಕ್ಕೆ 10 ಲೀಟರ್ ನೀರು ಹಾಕ್ಬೇಕು. ಮೊದಲನೇದಾಗಿ 7 ಕೆಜಿ ಸಗಣಿ, 1 ಕೆಜಿ ತುಪ್ಪ ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ಮುಚ್ಚಿಡ್ಬೇಕು. 2 ದಿನ ಆದ್ಮೇಲೆ ಅದು ತೆಗೆದು ಅದಕ್ಕೆ 3 ಲೀಟರ್ ಗೋಮೂತ್ರ ಮತ್ತು 10 ಲೀಟರ್ ನೀರು ಹಾಕ್ಬೇಕು. ಅದನ್ನ ಸರಿಯಾಗಿ ಕಲಸಿ 15 ದಿನ ಮುಚ್ಚಿಡ್ಬೇಕು. ಅವಾಗವಾಗ ಪ್ರತಿದಿನ 2-3 ಸಾರಿ ಕಲಸ್ಬೇಕು. 2-3 ಸಾರಿ ಕಲಿಸಿದ್ಮೇಲೆ 15 ದಿನ ಆಯ್ತು. ಈಗ ಎಷ್ಟು ದಿನ ಆಯ್ತು ಸರ್? 17 ಆಯ್ತು ಟೋಟಲ್. ಆಮೇಲೆ 15 ದಿನ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು 3 ಲೀಟರ್ ಕಬ್ಬಿನ ಹಾಲು ಹಾಕ್ಬೇಕು. ಅದಕ್ಕೆ 3 ಲೀಟರ್ ಕಬ್ಬಿನ ಹಾಲು, ನಿಮಗೆ ಕಬ್ಬಿನ ಹಾಲು ಸಿಗ್ಲಿಲ್ಲ ಅಂದ್ರೆ 250 ಗ್ರಾಂ ಕರಿಬೆಲ್ಲ, ಆಮೇಲೆ 2 ಲೀಟರ್ ಆಕಳ ಹಾಲು, ಇದಕ್ಕೆ 2-3 ಲೀಟರ್ ತೆಂಗಿನ ಎಳೆ ನೀರನ್ನ ಹಾಕಿ ತದನಂತರ 1 ಡಜನ್ ಸರಿಯಾಗಿ ಕಿವುಚ್ಬೇಕು ಸರ್. ಕೈಯಿಂದ ಸರಿಯಾಗಿ ಕಿವುಚಿ ನೀವು ಅದಕ್ಕೆ ಆ ಮಿಶ್ರಣಕ್ಕೆ ಹಾಕ್ಬೇಕು. ಮಿಶ್ರಣಕ್ಕೆ ಹಾಕಿ ನೀವು ಸರಿಯಾಗಿ ತಿರುಗಿಸ್ಬೇಕು. 2 ವಾರ ಬಿಡ್ಬೇಕು ಸರ್. 2 ವಾರ ಅಂದ್ರೆ 14-15 ದಿನ ಬಿಡ್ಬೇಕು. ದಿನ ಮುಂಜಾನೆ ಸಂಜೆಗೆ ಅಥವಾ ಮಧ್ಯಾಹ್ನ 3 ಸರ್ತಿ ತಿರುಗಿಸ್ಬಿಟ್ರೆ 2 ವಾರ ಇರಬೇಕು. ಟೋಟಲ್ 32ನೇ ದಿನಕ್ಕೆ ನಿಮಗೆ ಪಂಚಗವ್ಯ ರೆಡಿ ಆಗುತ್ತೆ. ಇದನ್ನ ನೀವು ಸುಮಾರು 3-5%, 3 ಅಂದ್ರೆ 1 ಲೀಟರ್ಗೆ 30 ml ಅಥವಾ 50 ml, ಜಾಸ್ತಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ರಾಸಾಯನಿಕ ಕೃಷಿಯಲ್ಲಿ ಕೆಲವೊಂದು ಡೋಸ್ ಜಾಸ್ತಿ ಹಾಕಿದ್ರೆ ಸಮಸ್ಯೆ ಆಗುತ್ತೆ, ಆ ರೀತಿಯಲ್ಲಿ ಸಾವಯವ ಕೃಷಿಯಲ್ಲಿ ಆಗೋದಿಲ್ಲ. ನೀವು ಜಾಸ್ತಿ ಹಾಕಿದ್ರೂ ಏನು ಸಮಸ್ಯೆ ಆಗಲ್ಲ. 30 ml ಅಥವಾ 50 ml 1 ಲೀಟರ್ ಎಲ್ಲ ಹಾಕಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಇಲ್ಲ ನೀವು ಬೆಳಗ್ಗೆ ಬಿಡ್ತೀರಿ ಅಂದ್ರೆ ನಿಮಗೆ 200-250 ಲೀಟರ್ ಒಂದು ಎಕರೆಗೆ ದ್ರಾವಣ ಬೇಕು, ಶೇಕಡ 3-5 ದ್ರಾವಣ, 200-250 ಲೀಟರ್ ನೀವು ಬೆಳೆಗಳಿಗೆ ಬಿತ್ತೋ ಟೈಮಲ್ಲಾರು ಕೊಡ್ಬೋದು ಅಥವಾ ನೀರು ಹಾಯಿಸ್ಬೇಕಾದ್ರೆ ಕೊಡ್ಬೋದು. ಇಲ್ಲ ಬೆಳೆಗಳಿಗೆ ಈಗ ದೀರ್ಘಾವಧಿ ಬೆಳೆ ಹಣ್ಣಿನ ಬೆಳೆ ಇರ್ತದೆ, ಹಣ್ಣಿನ ಬೆಳೆಗಳಿಗೆ ನೀವು ಪಾತಿಗಳಲ್ಲಿ ನೀರು ಯಾವಾಗ ಕೊಡ್ತಿರಲ್ಲ ಅಲ್ಲಿ ಅವಾಗ ಕೊಡ್ಬೋದು. ಆದರೆ ಈ ಒಂದು ಜೀವಾಮೃತಕ್ಕೆ ಹೋಲಿಸಿದ್ರೆ ಈ ಪಂಚಗವ್ಯ ಒಂದು ಸ್ವಲ್ಪ ಹೆಚ್ಚು ಖರ್ಚುದಾಯಕ ಅನಿಸ್ತದೆ. ಆ ಸರ ಈಗಿನ ಹೇಗಿದೆ ಸಾವಯವ ಕೃಷಿಯಲ್ಲಿ ನಾವು ಹೇಳೋದೇನಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಹೊಲದಲ್ಲೇ ಇರೋ ಪದಾರ್ಥಗಳನ್ನ ಬಳಸಿ ಮಾಡ್ಬೇಕಂತಿದೆ. ಹಿಂಗಾಗಿ ತಮ್ಮ ಹೊಲದಲ್ಲಿ ತಮ್ಮ ಪ್ರತಿಯೊಬ್ಬರು ರೈತರು ದನಗಳಿದ್ರೆ ಇದೇನಂತ ಸಮಸ್ಯೆ ಏನಲ್ಲ ಸರ್. ಅಂದ್ರೆ ಹೊರಗಿನಿಂದ ಖರೀದಿ ಮಾಡೋರಿಗೆ ಸಮಸ್ಯೆ ಆಗುತ್ತೆ. ಆಲ್ರೆಡಿ ಆಕಳ ತಮ್ಮನೆಯಲ್ಲಿ ಇದ್ರೆ ತುಪ್ಪ ದೊರೀತದೆ, ಆಮೇಲೆ ಅವರು ಹೊಲದಲ್ಲಿ ಗಿಡಗಳಿದ್ರೆ ಬಾಳೆ ಗಿಡಗಳಿದ್ರೆ ದೊರಕ್ತದೆ, ಆಮೇಲೆ ತೆಂಗಿನ ಗಿಡ ಇದ್ರೆ ಎಳ್ನೀರು ದೊರಕ್ತದೆ. ಅಂದ್ರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿ ಸಾವಯವ ಕೃಷಿಕ ನಾನು ಯಾರಾದ್ರೂ ರೈತ ನಾನು ಸಾವಯವ ಕೃಷಿಕ ಅನ್ಬೇಕಾದ್ರೆ ತನ್ನ ಮನೆಯಾಗ ಕಂಪಲ್ಸರಿ ದನಗಳಿರ್ಬೇಕು, ಎಲ್ಲಾ ಬೆಳೆಗಳನ್ನು ಇರ್ಬೇಕು ಅಂದ್ರೆ ಅನುಕೂಲ ಆಗುತ್ತೆ. ಹೊರಗಡೆಯಿಂದ ಖರೀದಿ ಮಾಡಿ ಮಾಡ್ತೀನಿ ಅಂದ್ರೆ ಸಾವಯವ ಕೃಷಿಗೆ ಬಹಳ ಕಷ್ಟ. ಈಗೇನು ಜೀವಾಮೃತದಿಂದ ಏನು ಬೆಳೆಗಳಲ್ಲಿ ಬದಲಾವಣೆ ಆಗ್ತಾವ ಅಂತ ಹೇಳಿದ್ರಲ್ಲ, ಆ ರೀತಿ ಪಂಚಗವ್ಯಗಳ ಬಳಕೆಯಲ್ಲಿ ನಮ್ಮ ಬೆಳೆಗಳಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ತೀವಿ ಸರ್? ಈಗ ನೋಡಿ ಸರ್, ಪಂಚಗವ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣಲ್ಲಿ ಪಂಚಗವ್ಯ ಸಿಂಪರಣೆಯಿಂದ ಬಾಳೆ ಗೊನೆ ಜಾಸ್ತಿ ಸೈಜ್ ಜಾಸ್ತಿ ಆಗುತ್ತೆ, ಮತ್ತು ಹೊಳಪು ಬರುತ್ತೆ, ಮತ್ತು ಈ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಈ ದ್ರಾಕ್ಷಿಯಲ್ಲಿ ಸಹ ಹಲವಾರು ಕಡೆ ಇದನ್ನ ಪಂಚಗವ್ಯನ ಹಣ್ಣಿನ ಗೊಂಚಲುಗಳನ್ನೇ ಉಪಚಾರ ಮಾಡಿದ್ದಾರೆ. ಈಗ ಹೆಂಗೆ ಬೇರೆ ರಾಸಾಯನಿಕವಾಗಿ ಉಪಚಾರ ಮಾಡ್ತಾರೆ, ಅದೇ ಥರ ಪಂಚಗವ್ಯನ ದ್ರಾವಣ ಮಾಡಿಕೊಂಡು ಅದನ್ನು ಅದ್ದಿ ಒಂದು 4-5 ಸರ್ತಿ ಉಪಚಾರ ಮಾಡಿದರೆ ಅದರಗಳ ಗಾತ್ರ ಜಾಸ್ತಿ ಆಗಿರೋದು ಕಂಡುಬಂದಿದೆ, ಮತ್ತು ಸಕ್ಕರೆ ಅಂಶ ಜಾಸ್ತಿ ಆಗಿರೋದು ಕಂಡುಬಂದಿದೆ. ಈ ರೀತಿಯಾಗಿ ಗುಣಮಟ್ಟ ಇಂಪ್ರೂವ್ ಆಗೋದ್ರ ಜೊತೆಗೆ ಸಕ್ಕರೆ ಅಂಶ ಕೆಲವು ಹಣ್ಣಿನ ಬೆಳೆಗಳಲ್ಲಿ ಜಾಸ್ತಿ ಆಗುತ್ತೆ. ಈ ತರಕಾರಿ ಬೆಳೆಗಳಲ್ಲಿ ಭಾಳ ದಿನ ಇಟ್ಟರೂ ಸಹ ಕೆಡಲಾರ್ದಂಗೆ ಗುಣ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಸಮಗ್ರವಾಗಿ ಹಲವು ಉಪಕಾರಗಳಿದಾವೆ ಸರ್. ಬೆಳವಣಿಗೆನೂ ಚೆನ್ನಾಗಾಗುತ್ತೆ, ನೀವು ಬಿತ್ತನೆ ಟೈಮಲ್ಲಿ ಹಾಕಿದರೆ ಸಸಿ ಬೀಜ ಸರಿಯಾಗಿ ಮೊಳಕೆ ಬರುತ್ತೆ, ಸಸಿ ಸದೃಢವಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ಹಲವಾರು ಉಪಯೋಗಗಳಿದಾವೆ ಸರ್. ಈಗ ಸಾವಯವ ಗೊಬ್ಬರಗಳಲ್ಲಿ ನಾವು ಎರೆಹುಳ ಗೊಬ್ಬರನ್ನು ನಾವು ಬಳಸ್ತಾ ಇರ್ತೀವಿ, ಎರೆಹುಳ ರೈತರನ್ನ ಮಿತ್ರನ ಅಂತಾರೆ. ಈ ಎರೆ ಜಲ ಅಂತ ತಾವೇನು ಹೇಳ್ತಾ ಇದ್ದೀರಿ, ಇದನ್ನ ಯಾವ ರೀತಿ ನಾವು ತಯಾರಿಸಬೇಕು? ಬಹಳಷ್ಟು ಜನ ಎರೆ ಜಲಕ್ಕೆ ಬಹಳ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಎರೆ ಜಲ ಅಂದ್ರೆ ಏನ್ ಮಾಡ್ತಾರೆ, ಬಹಳಷ್ಟು ಜನ ಎರೆ ಗೊಬ್ಬರ ತೊಟ್ಟಿ ಇರ್ತಲ್ಲ ಸರ್, ಎರೆ ಗೊಬ್ಬರ ತೊಟ್ಟಿಗೆ ಏನ್ ಮಾಡ್ತಾರೆ ಜಾಸ್ತಿ ನೀರು ಬಿಟ್ಬಿಡ್ತಾರೆ, ಅದನ್ನ ದ್ರಾವಣ ಸಂಗ್ರಹ ಮಾಡ್ತಾರಲ್ಲ ಅದಕ್ಕೆ ಎರೆ ಜಲ ಅಂತ ತಪ್ಪಾಗಿ ಅರ್ಥೈಸ್ತಾರೆ. ಇದು ಎರೆ ಜಲ ಅಲ್ಲ ಸರ್, ಅದು ಎರೆ ಗೊಬ್ಬರದ ಟೀ ಮತ್ತೆ ಎರೆ ಜಲ ಎರಡೂ ಇರ್ತದೆ ಅದರಲ್ಲಿ. ಎರೆ ಜಲನೂ ಇರ್ತದೆ, ಎರೆ ಗೊಬ್ಬರದ ಟೀನೂ ಇರ್ತದೆ. ಎರೆ ಜಲ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಎರೆಹುಳುಗಳನ್ನ ನೀರಲ್ಲಿ ಹಾಕಿದಾಗ, ಉಗುರು ಬೆಚ್ಚಿನ ನೀರಿನಲ್ಲಿ ಹಾಕಿದಾಗ ಅದು ತೊಳೆದು ನಮಗೆ ದ್ರಾವಣ ಕಲೆಕ್ಟ್ ಆಗುತ್ತಲ್ಲ, ಮೈ ಮೇಲಿರುವ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ, ಅದು ತೊಳೆದು ನೀರು ದ್ರಾವಣ ಕಲೆಕ್ಟ್ ಆಗುತ್ತೆ. ಅದೇ ರೀತಿ ನಾವು ಉಗುರು ಬೆಚ್ಚಿನ ನೀರು ಹಾಕಿದಾಗ ಆ ಎರೆಹುಳು ಏನ್ ಮಾಡುತ್ತೆ, ಯಾವಾಗ್ಲೂ ತಂಪು ಬಯಸ್ತದೆ. ನೀವು ಯಾವಾಗ ಉಗುರು ಬೆಚ್ಚಿನ ನೀರಿನ ಹಾಕಿದಾಗ ಏನಾಗುತ್ತೆ, ಅದು ವಿಲವಿಲವಿಲ ಒದ್ದಾಡುತ್ತೆ. ಒದ್ದಾಡಿದಾಗ ಬಹಳಷ್ಟು ಅದರ ದೇಹದಿಂದ ನಮಗೆ ಉಪಕಾರಿಯಾಗಿರುವ ಸೂಕ್ಷ್ಮಾಣು ಜೀವಿಗಳು, ದ್ರವಗಳು, ಬಹಳಷ್ಟು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಆ ದೇಹದಿಂದ. ಅವುಗಳನ್ನ ಕಲೆಕ್ಟ್ ಮಾಡಿ ನಾವು ಬೆಳೆಗಳಿಗೆ ಬಳಸೋದಕ್ಕೆ ಅದು ಎರೆಜಲ ಅಂತಾರೆ, ಅದಕ್ಕೆ ಎರೆಜಲ ಅನ್ನೋದು. ಇದನ್ನ ಯಾವ ರೀತಿ ಎಷ್ಟು ಎರೆಹುಳುಗಳು ಬೇಕಾಗ್ತವ್ರಿ, ಮತ್ತು ಎಷ್ಟು ಲೀಟರ್ ನೀರು ಹಾಕಿದಾಗ ನಮ್ಗೆ ಎಷ್ಟು ಎರೆಜಲ ಸಿಗ್ತದ್ರಿ? ಈಗ ಸರ್ ನಾವು ಇದನ್ನ ತಯಾರು ಮಾಡ್ಬೇಕಂದ್ರೆ ಒಂದು ಗಮನದಲ್ಲಿ ಇಡ್ಬೇಕು. ಈಗ ಎರೆಜಲ ಮಾಡೋರು ಹೊರಗಿನಿಂದ ಖರೀದಿ ಮಾಡಿ ಎರೆಜಲ ಮಾಡೋಕ್ಕಾಗಲ್ಲ. ಯಾರ ಹೊಲದಾಗ ಎರೆ ಗೊಬ್ಬರ ತೊಟ್ಟಿ ಇರ್ತದ, ಎರೆ ಗೊಬ್ಬರದ ಕೃಷಿ ಮಾಡ್ತಿದಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಎರೆ ಗೊಬ್ಬರ ಸರಿಯಾಗಿ ರೆಡಿಯಾಗಿರುತ್ತೆ. ಸರಿಯಾಗಿ ರೆಡಿಯಾಗಿದೆ ಅಂದ್ರೆ ಅಲ್ಲಿ ಎರೆಹುಳುಗಳು ಸರಿಯಾಗಿ ಬಲ್ತಿರ್ತಾವ ಅಂತ ಅರ್ಥ. ಸರಿಯಾಗಿ ಬೆಳವಣಿಗೆ ಆಗಿರುವ 1 ಕೆಜಿಯಷ್ಟು ಎರೆಹುಳುಗಳನ್ನ ತಗೋಬೇಕು. 1 ಕೆಜಿಯಷ್ಟು ಎರೆಹುಳುಗಳನ್ನ ತಗೊಂಡು ಅದನ್ನ ಉಗುರು ಬೆಚ್ಚಿನ 1 ಲೀಟರ್ ನೀರಿನ್ಯಾಗ, ಉಗುರು ಬೆಚ್ಚಿಗಿರುತ್ತಲ್ಲ ಉಗುರು ಬೆಚ್ಚಿನ ನೀರಿನ್ಯಾಗ 1 ಲೀಟರ್ ನೀರಿನ್ಯಾಗ ಅವುಗಳನ್ನ ಒಂದು 5 ನಿಮಿಷ ಬಿಡ್ಬೇಕು ಸರ್. 5 ನಿಮಿಷ ಬಿಟ್ಟಾಗ ಸ್ವಲ್ಪ ಅವೇನಾಗ್ತವೆ, ಉಗುರು ಬೆಚ್ಚಿನ ನೀರಿಗೆ ಏನಾಗ್ತವೆ, ಅದ್ರ ದೇಹದಿಂದ ಬಹಳಷ್ಟು ದ್ರಾವಣಗಳು ಹೊರಗಡೆ ಬರ್ತವೆ. ಅದ್ರ ಜೊತೆಗೆ ನಮ್ಗೆ ಉಪಕಾರ ಆಗಿರೋ ಹಲವಾರು ಸೂಕ್ಷ್ಮಾಣು ಜೀವಿಗಳು ಇರ್ತಾವೆ ಅದ್ರ ದೇಹದಲ್ಲಿ, ಅವು ಹೊರಗಡೆ ಬರ್ತವೆ. ಆಮೇಲೆ ಮೈ ಎಲ್ಲ ಮೈ ಮೇಲೆ ಎರೆಹುಳದ ಮೈ ಮೇಲೂ ಸಹ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಯಾಕಿರ್ತಾವ ಅಂದ್ರೆ ಅದೆಲ್ಲಿರುತ್ತೆ, ನಾವು ತೊಟ್ಟಿ ಎರೆ ಗೊಬ್ಬರ ತೊಟ್ಟಿಯಿಂದ ಸಂಗ್ರಹ ಮಾಡಿರ್ತೀವಿ. ಅದಕ್ಕೋಸ್ಕರ ಅದರಲ್ಲೆಲ್ಲ ಸೂಕ್ಷ್ಮ ಪೋಷಕಾಂಶಗಳು ಎಲ್ಲ ಪೋಷಕಾಂಶಗಳು ಹತ್ತಿರ್ತಾವೆ, ಅದೆಲ್ಲ ಬಿಡುಗಡೆ ಆಗಿನೂ ಒಂದು ಇದ್ರ ಕಲೆಕ್ಟ್ ಆಗ್ತವೆ. ಆಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ಸೋಸಿ ಸಂಗ್ರಹ ಮಾಡಿದ್ರೆ ಅದೇ ದ್ರವಕ್ಕೆ ಎರೆಜಲ ಅಂತಾರೆ. ಅದನ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕಾಗುತ್ತೆ, ಅದನ್ನ ನೀವೇನ್ ಮಾಡಬಹುದಂದ್ರೆ 10% ಒಂದ್ ಲೀಟರ್ಗೆ 100-200 ml ಬೆಳೆಸಿ ಹೂ ಆಡುವಂಥದ್ದಲ್ಲಿ ನೀವು ಸಿಂಪರಣೆ ಮಾಡಬೇಕು. ಅಥವಾ ಕೆಲವೊಂದು ಕಾಯಿ ಕಟ್ತಿರ್ತಾವ ಜಸ್ಟ್, ಅವಾಗ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಹೂವು ಉದುರೋದು ಕಡಿಮೆ ಆಗುತ್ತೆ, ಮತ್ತು ಕಾಯಿಗಳು ಚೆನ್ನಾಗಿ ಬೀಜಗಳು ಸರಿಯಾಗಿ ಬೆಳವಣಿಗೆ ಆಗ್ತವೆ. ಮತ್ತು ಇನ್ನೊಂದು ಗಮನ ಇಡಬೇಕು, ಆಮೇಲೆ ಈ ಎರೆಹುಳುಗಳನ್ನ ನೀವು ಎರೆಜಲ ತೆಕ್ಕೊಂಡ ಮೇಲೆ ಎರೆಹುಳು ಉಡ್ತಾವಲ್ಲ, ಅದನ್ನ ಮತ್ತೋಗಿ ನೀವು ಎರೆಗೊಬ್ಬರದ ತೊಟ್ಟಿಗೆ ಹಾಕ್ಬಿಡ್ಬೇಕು. ಈ ಎರೆಗೊಬ್ಬರದ ಟೀನು ಇರ್ತದೆ ಅಂತ ಹೇಳಿದ್ರಿ ಏನೇ ಈಗ, ಮತ್ತು ಈ ಎರೆಗೊಬ್ಬರದ ಟೀ ಅಂದ್ರೆ ಏನ್ರಿ, ಅದರದ್ದು ಮಾಹಿತಿ ನೀಡ್ರಿ, ಮತ್ತು ಅದ್ರ ತಯಾರಿಕೆ ಯಾವ ರೀತಿ ಮಾಡ್ಬೋದು? ಇದ್ರ ಹೆಸರು ಹೆಂಗ್ ಬಂದಿದೆ ಅಂದ್ರೆ ಸರ್, ಎರೆಗೊಬ್ಬರ ಟೀ ಅಂದ್ರೆ ನಾವೇನು ಚಾಪುಡಿ ಹಾಕೊಂಡು ನೀರು ಹಾಕೊಂಡು ಅದು ಕುದಿಸಿದ ಮೇಲೆ ಡಿಕಾಕ್ಷನ್ ಮಾಡ್ಕೊಂಡು ಸೋಸೋತೀವಲ್ಲ, ಆ ಉದ್ದೇಶದಿಂದ ಟೀ ಅಂತ ಒಂದು ಹೆಸರು ಸೋಸಿದ್ದಾರೆ. ಎರೆಗೊಬ್ಬರದ ಟೀ ಅಂದ್ರೆ ಬಹಳ ಈಸಿ ಸರ್ ಮಾಡೋದು, ಎಲ್ಲಾರು ಇದು ಬೇರೆಯವಕ್ಕಿಂತ ಬಹಳ ಈಸಿ. ಇದು ಸರಿಯಾಗಿ ರೆಡಿಯಾಗಿರುವ ಕಂದು ಬಣ್ಣದಿರುವ ಸರಿಯಾಗಿ ಮಾಗಿರುವ ಎರೆಗೊಬ್ಬರ ತಗೋಬೇಕು. ಅದನ್ನ 5 kg ಎರೆಗೊಬ್ಬರ ತಗೊಂಡು ಅದಕ್ಕೆ ಒಂದು ಡ್ರಮ್ ನಲ್ಲಿ 5 liter ನೀರಿನಲ್ಲಿ ಇದು ಹಾಕ್ಬಿಡ್ಬೇಕು ಸರ್. 5 liter ನೀರು, 5 kg ಮಾಗಿರುವ ಎರೆಗೊಬ್ಬರ ಹಾಕಿ ಒಂದ್ ಸುಮಾರು 10-15 minutes ಸರಿಯಾಗಿ ಕಲಸ್ಬೇಕು ಸರ್. ಎಲ್ಲಾ ದಿಕ್ಕಿನಿಂದ ಸರಿಯಾಗಿ ಕಲಸಿದ ಮೇಲೆ ಆಮೇಲೆ ಅದನ್ನ ಸೋಸ್ಬೇಕು ಸರ್. ಅದನ್ನ ಸೋಸಿದಂತ ತಕ್ಷಣ ಬರೋ ದ್ರಾವಣನೇ ಎರೆಗೊಬ್ಬರದ ಟೀ. 2-3% ಅಂದ್ರೆ 20-30 ml 1 liter ಹಾಕಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಅಥವಾ ನೀವು ಹೊಲಕ್ಕೇನೆ ನೀವು ಕೊಡಬೇಕಂತಂದ್ರೆ ಏನ್ ಮಾಡುತ್ತೆ, ಹೊಲಕ್ಕೆ ಕೊಡಬೇಕಾದ್ರೆ ಬಹಳ ಪ್ರಮಾಣ ಬೇಕಾಗಿತ್ತು. ಅದಕ್ಕೋಸ್ಕರ ಇದು ಬೆಳೆಗಳಿಗೆ ಸಿಂಪಡಣೆ ಮಾಡೋದು ಬೆಸ್ಟ್ ಸರ್. ಮತ್ತೀಗ ಈ ಎರೆಹುಳು ಗೊಬ್ಬರದ ಟೀ ತಯಾರಿಕೆ ಏನ್ ಹೇಳಿದ್ರಲ್ಲ, ಇದೇ ರೀತಿ ಕಾಂಪೋಸ್ಟ್ ಟೀ ಬಗ್ಗೆ ಕೂಡ ತಾವು ಹೇಳಿದ್ರಿ, ಅದು ಯಾವ ರೀತಿ? ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಸರ್. ಅಲ್ಲಿ ಎರೆಗೊಬ್ಬರನ ಬಳಸ್ತೀವಿ, ಇಲ್ಲಿ ಕಂಪೋಸ್ಟ್ ಅನ್ನ ಬಳಸ್ತೀವಿ. ಸರಿಯಾಗಿ ಕಳತಿರೋ ಕಂಪೋಸ್ಟ್ ಅನ್ನ ತಗೋಬೇಕು ಸರ್. ಹೇಗೆ ಎರೆಗೊಬ್ಬರದ 5 kg ತಗೋತಿವಲ್ಲ, ಅದೇ ರೀತಿ ಕಂಪೋಸ್ಟ್ ಅನ್ನ 5 kg ತಗೋಬೇಕು. 5 kg ತಗೊಂಡು 5 liter ನೀರಿನಲ್ಲಿ ಹಾಕಿ ಒಂದು 10-15 minutes ಸರಿಯಾಗಿ ಕಲಸ್ಬೇಕು ಸರ್. 2 directions ಅಲ್ಲಿ ಕಲಸಾದ್ಮೇಲೆ ಆ ನೀರನ್ನ ಸೋಸಿ ತಗೋತಿರಲ್ಲ, ಅದೇ ಕಂಪೋಸ್ಟ್. ಅದ್ರದ್ದು ಬಳಕೆ ಇದ್ರದ್ದು ಬಳಕೆ ಸೇಮ್ ಸರ್. ಅದನ್ನು 2-3% ಶೇಕಡ 2-3%. ಮತ್ತಿನ್ನ ಬಯೋಡೈಜೆಸ್ಟರ್ ಅಂತಾರಲ್ರಿ, ಜೀವಸಾರ ಘಟಕ, ಅದನ್ನ ಯಾವ ರೀತಿ ತಯಾರು ಮಾಡಕ್ಕೆ ಹೋಗ್ಬೇಕ್ರಿ? ಮತ್ತೆ ಅದರಿಂದ ಯಾವ ರೀತಿ ನಾವು ದ್ರವ ಗೊಬ್ಬರವನ್ನ ಸಂಗ್ರಹಣೆ ಮಾಡಬಹುದು? ಈಗ ಸರ್ ಇನ್ನೊಂದೇನಪ್ಪ ಅಂದ್ರೆ, ಬಹಳಷ್ಟು ರೈತರು ಹೊಲಗಳಲ್ಲಿ ಈ ಬಯೋಡೈಜೆಸ್ಟರ್ ಪಿಟ್ ಅಂತ ಮಾಡಿದ್ದಾರೆ. ಇದ್ರದ್ದು ಏನಂದ್ರೆ ಒಂದು ಸ್ಟ್ರಕ್ಚರ್ ಇರ್ಬೇಕು ಸರ್, ಪರ್ಮನೆಂಟ್ ಸ್ಟ್ರಕ್ಚರ್ ಬೇಕು ಇದಕ್ಕೆ. ಇದು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಂದ್ರೆ ಅದು ಮಾಡೋದಕ್ಕಿಂತ ಇದು ಖರ್ಚು ಜಾಸ್ತಿ ಆಗುತ್ತೆ. ಪರ್ಮನೆಂಟ್ ಇದು, ಒಂದ್ಸರ್ತಿ ಮಾಡಿದ್ರೆ ನೀವು 15-20 years ಆದ್ರೂ ಏನು ಆಗಲ್ಲ. ಇದನ್ನ ಏನ್ ಮಾಡ್ಬೇಕಂದ್ರೆ ಮೊದಲೇ ಇದು ನೀವು ಮಾಡ್ಬೇಕಂದ್ರೆ 10 meters ಉದ್ದ ಮತ್ತೆ 5 meters ಆಗಲ್ಲ 1.5 meters ಆಳ ಇರುವಂತ ಗುಂಡಿ ತೆಗಿಬೇಕು ಸರ್. ಆ ಗುಂಡಿ ಮಧ್ಯೆ ಸಣ್ಣ 2 kalves ಮಾಡ್ಬೇಕು ಸರ್. ಕಾಲುವೆ ಮಾಡಿ ಆ ಕಾಲುವೆಯಲ್ಲಿ 1 feet ಸೈಜ್ನ PVC ಪೈಪ್ ಅನ್ನ ಹಾಕ್ಬೇಕು ಸರ್. PVC ಪೈಪ್ ಹಾಕಿ ಅದಕ್ಕೆ ಈ PVC ಪೈಪ್ಗೆ ಹಾಕಿದಾಗ ನೀವೇನ್ ಮಾಡ್ಬೇಕಂದ್ರೆ 6 mm ಅಳತೆಯ ರಂಧ್ರಗಳನ್ನು ಕೊರಿಬೇಕು. ಈ PVC ಪೈಪ್ ಹಾಕೋಕ್ಕಿಂತ ಮುಂಚೆ 6 mm ಸೈಜ್ ಇರುವಂತ ರಂಧ್ರಗಳು, ಈಗ ನಾವು ಡ್ರಿಪ್ಪಿನ ಸಲುವಾಗಿ ಕೊರಿತೀವಲ್ಲ ರೀ, ರಂಧ್ರಗಳನ್ನ ಸುಮಾರು ಬರುತ್ತೆ. ಸುಮಾರು ಒಂದು 16 rounds ಇರ್ಬೇಕು ಅದಕ್ಕೆ, ಆ ಪೈಪ್ ಹಾಕೋದಕ್ಕೆ 16 rounds ಇರ್ಬೇಕು. ಅದನ್ನ ಅದ್ರ ಮೇಲೆ ಮತ್ತೆ ಮೆಶ್ ಹಾಕ್ಬೇಕು ಸರ್, ಫಿಲ್ಟರ್. ಏನು ಯಾವ್ದು ಈಗ ದ್ರಾವಣ ನಾವು ಹಾಕಿದಾಗ ಮೇಲಿದ್ಗಳಿಂದ ಎಲ್ಲ ಜಾಳಿಗೆ ಹಾಕ್ಬೇಕು ಸರ್. ಜಾಳಿಗೆ ಹಾಕಿ ಅದನ್ನ ಆ ಕಾಲುವೆಯಲ್ಲಿ ಇಡ್ಬೇಕು ಸರ್. ಕಾಲುವೆಯಲ್ಲಿ ಇಟ್ಟು ಸುತ್ತ ಕಾಂಕ್ರೀಟ್ ಹಾಕ್ಬೇಕು. ಕಾಂಕ್ರೀಟ್ ಕಲ್ಲು ಬರ್ತಾವಲ್ಲ, ಸಣ್ಣ ಸಣ್ಣ ಜಲ್ಲಿ ಕಲ್ಲು ಬರ್ತಾವಲ್ಲ, ಜಲ್ಲಿ ಕಲ್ಲು ಮೇಲ್ಗಡೆ ಸೈಡ್ ಎಲ್ಲ ಫರ್ಮ್ ಆಗಿ ಕೊಡೋದಕ್ಕೋಸ್ಕರ ಹಾಕ್ಬೇಕು. ಇದಾದ್ಮೇಲೆ ಈ ತೊಟ್ಟಿ ಮಾಡಿರ್ತೀವಲ್ಲ ಸರ್, ಅದ್ ಒಂದ್ ಸೈಡ್ ಇಳಿಜಾರು ಇರ್ಬೇಕು. ಇಳಿಜಾರು ಇರೋ ಕಡೆ ಒಂದು ಸಣ್ಣ ತೊಟ್ಟಿ ಮಾಡ್ಬೇಕು ಸರ್. ಸಣ್ಣ ತೊಟ್ಟಿ ಅಂದ್ರೆ ಏನಾದ್ರು 1 meter ಆಗಲ್ಲ, 2 meters ಆಳ ಇರುವಂತ ಶೇಖರಣಾ ತೊಟ್ಟಿ ಅದು. ಈ ನೀವು ನಡ್ಬರ್ಕ್ ನಾವು ಮೇನ್ ತೊಟ್ಟಿಯಲ್ಲಿ ಪೈಪ್ ಹಾಕಿರ್ತೀವಲ್ಲ ಸರ್, ರಂಧ್ರ ಮಾಡಿರೋದು, ಅದಕ್ಕೆ ಮತ್ತು ಶೇಖರಣಾ ತೊಟ್ಟಿ ಕನೆಕ್ಷನ್ ಇರ್ಬೇಕು. ಅಲ್ಲಿ ಒಂದು ಕಂಟ್ರೋಲ್ ವಾಲ್ವ್ ಇರ್ಬೇಕು, ಕಂಟ್ರೋಲ್ ವಾಲ್ವ್ ಇರ್ಬೇಕು. ನಾವು ಯಾವಾಗ ಬೇಕಾದ್ರೆ ದ್ರಾವಣ ನಾವು ಆನ್ ಮಾಡ್ಕೊಂಡ್ರೆ ದ್ರಾವಣ ಕಲೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಅಲ್ಲೇ ಉಳಿತದೆ. ಈ ರೀತಿ ತಯಾರಿಸಿದ ಗುಂಡಿಗೆ ನಾವೇನ್ ಮಾಡ್ಬೇಕಂದ್ರೆ, ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಲಭ್ಯ ಇರುವಂತ ಎಲ್ಲಾ ತ್ಯಾಜ್ಯ ವಸ್ತುಗಳು, ಕಸ ಇರಲಿ ಕಳೆ ಇರಲಿ ಯಾವುದೇ ಇರಲಿ, ಅದು ತ್ಯಾಜ್ಯ ವಸ್ತುಗಳನ್ನೆಲ್ಲ ನಾವು ಅದಕ್ಕೆ ಗುಂಡಿಗೆ ಹಾಕ್ಬೇಕು ಸರ್. ಈ ಗುಂಡಿಗೆ ತಯಾರು ಮಾಡಿರ್ತೀವಲ್ಲ, ಗುಂಡಿಗೆ ಹಾಕ್ಬೇಕು. ಮತ್ತು ಸಗಣಿ, ಮೂತ್ರ, ಈ ಕೆಲವೊಬ್ರು ರೈತರು ಏನ್ ಮಾಡಿದಾರೆ, ಈಗ ಇದು ಈ ಬೀಳಿಗೆ ಹತ್ರ ಹನುಮಂತ ಕರಿಗಾರ್ ಅಂತ ಒಬ್ಬ ಸಾವಯವ ಕೃಷಿಕ ಇದ್ದಾರೆ. ಅವರು ಸಾವಯವ ಕೃಷಿಗೆ ಬಹಳ 15 years ಸಾವಯವ ಕೃಷಿ ಮಾಡ್ತಿದ್ದಾರೆ. ಅವರು ಈ ತರ ಬಯೋಜೀವಸಾರ ಘಟಕ ಮಾಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಈಗ ಅವ್ರ ಹತ್ರ ಒಂದು 20 ದನಗಳಿದಾವೆ, ಎಮ್ಮಿ ಬಂತು ಆಕಳು ಬಂತು. ಅವ್ರೇನ್ ಮಾಡಿರ್ತಾರೆ, ತೊಟ್ಟಿ ಅದು ಆಕಳ ಕೊಟ್ಟಿಗೆ ಇರುತ್ತಲ್ಲ, ಆಕಳ ಕೊಟ್ಟಿಗೆಯನ್ನ ಬಂದಿರೋ ಎಲ್ಲಾ ದ್ರಾವಣ, ಈಗ ಮೈ ತೊಳೆದಾಗ ಬರುತ್ತೆ, ಮೂತ್ರ ಬಿಟ್ಟಾಗ ಬರುತ್ತೆ, ಅದು ದ್ರಾವಣನ ಡೈರೆಕ್ಟ್ ಪೈಪ್ ಕನೆಕ್ಷನ್ ಮಾಡಿ ಅದನ್ನ ಈ ತೊಟ್ಟಿಗೆ ಕನೆಕ್ಷನ್ ಮಾಡಿಬಿಟ್ರೆ, ಅಂದ್ರೆ ಅಲ್ಲಿ ಏನೇನು ಸಿಗುತ್ತೆ, ಸಾವಯವ ಪದಾರ್ಥಗಳು ಏನೇನು ಸಿಗುತ್ತೋ ಅದು ಡೈರೆಕ್ಟ್ ಈ ತೊಟ್ಟಿಗೆ, ಬಯೋಜೀವಸಾರ ತೊಟ್ಟಿಗೆನೆ ಸೇರ್ಬಿಡುತ್ತೆ. ತೊಟ್ಟಿಗೆ ಏನೇನು ಹಾಕ್ಬೋದು ನೀವು, ಈಗ ನಿಮ್ಮ ಬದುಗಳ ಮೇಲೆ ಸೀತಾಫಲ ಎಲೆ ಇರ್ತದೆ, ಸೀತಾಫಲದ ಗಿಡ ಇರ್ತದೆ, ಸೀತಾಫಲ ಎಲೆ ಹಾಕ್ಬೋದು. ಎಕ್ಕಿ ಗಿಡದ ಎಲೆ ಹಾಕ್ಬೋದು, ಬೇವಿನ ಎಲೆ, ಇದೇ ರೀತಿ ಪಪಾಯ ಎಲೆಗಳು, ಹಲವಾರು ರೀತಿಯ ಗಿಡಮೂಲಿಕೆಗಳು, ಈ ಚದುರಂಗಿ ಎಲೆ, ಇದೇ ರೀತಿ ಕೀಟನಾಶಕ ಗುಣ ಹೊಂದಿರುವ ಪದಾರ್ಥಗಳಿವು, ಇವು ಎಲೆ ಸಾವಯವ ಪದಾರ್ಥಗಳು, ಇವುಗಳನ್ನೆಲ್ಲ ನೀವು ಆ ತೊಟ್ಟೆಯಲ್ಲಿ ಹಾಕ್ಬೇಕು. ತೊಟ್ಟೆಯಲ್ಲಿ ಹಾಕಿ ಏನ್ ಮಾಡ್ಬೇಕಂದ್ರೆ ನೀವು ಅದಕ್ಕೆ ನೀರು ತುಂಬೋ ತರ ತುಂಬೋಷ್ಟು ನೀರು ಬಿಡ್ಬೇಕು, ಅದಕ್ಕೆ ತುಂಬೋ ತರ ಬಿಟ್ಟು